ಕಟ್ಟುವ ಭಾಷೆ ದಿನರಾತ್ರಿ ನನಗೀಗ ಕನಸಲ್ಲಿ ವ್ಯವಸಾಯ ದಿನ ಕೂಲಿ ನೀಡುವೆಯ ನಾನಂತು ನಿರುಪಾಯ ಪರಿಚಯ ಕನಸಿನ ವಿನಿಮಯ ಮೆಲ್ಲಗೆ ನಡೆದಿದೆ ನೀನು ಕಾಣೆಯ ನಾನು ನೋಡು ಹೇಗಾದೆ ನೀನು ಸರ್ವಾಯ ನೀ ಹೇಗೆ ಪಾಡಿದರೆ ನಾನು ನಿರುಪಾಯ ಇದುವರೆಗೆ ಮಳೆಯಲಿ ಜೊತೆಯಲಿ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಹಾಗೂ ಸೋನು ನಿಗಮ್ ಅವರ ಸ್ವರದಲ್ಲಿ ಕೇಳಿದಿರಿ. ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ. ಇನ್ನು ಮುಂದೆ ಕೇಳಿ ಚಿತ್ರ ಹಾಗೂ ಹೇಮಂತ್ ಅವರ ಸ್ವರದಲ್ಲಿ ಕೋಡಗನ ಕೋಳಿ ನುಂಗಿತ್ತ ಚಿತ್ರದ ಗೀತೆ. ಈಗ ಕೇಳಿ ಶಶಾಂಕ್ ಶೇಷಗಿರಿ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಸ್ವರದಲ್ಲಿ ರಾಜಾ ಲವರ್ಸ್ ರಾಧೆ ಚಿತ್ರದ ಗೀತೆ, ಸಾಹಿತ್ಯ ವಿಜಯ ಭರಮಸಾಗರ, ಸಂಗೀತ ಸಂಯೋಜನೆ ವೀರ್ ಸಮರ್ಥ್. ಕೇಳಿ ಕುನಾಲ್ ಗಾಂಜಾಬಾಲ ಅವರ ಸ್ವರದಲ್ಲಿ ಮಿಲನ ಚಿತ್ರದ ಗೀತೆ, ಸಂಗೀತ ಸಂಯೋಜನೆ ಮನೋಮೂರ್ತಿ. ಬಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ ಕಿವಿ ಮಾತೊಂದು ಕೇಳಲೆ ನಾನಿಂದು ದಾರಿ ನಿಂತಾಗ ಸಾಗಲೇಬೇಕು ಕೇಳಿ ನಂದಿತಾ ಹಾಗೂ ರಾಜೇಶ್ ಅವರ ಸ್ವರದಲ್ಲಿ ಆಂಧ್ರ ಹೆಂಡತಿ ಚಿತ್ರದ ಗೀತೆ, ಸಾಹಿತ್ಯ ಶ್ರೀಚಂದ್ರ, ಸಂಗೀತ ಸಂಯೋಜನೆ ಶಿವಮಯ. ಸ್ವರ ರಾಗ ಶ್ರುತಿ ಭಾವ ಸಂಗಮವು ವಾಣಿ ಶ್ರೀ ಚರಣ ಶುಭ ಪೂಜೆ ಗಂಕಿತವು ಸ್ವರ ರಾಗ ಶ್ರುತಿ ಭಾವ ಸಂಗಮವು ವಾಣಿ ಶ್ರೀ ಚರಣ ಶುಭ ಪೂಜೆ ಗಂಕಿತವು ಉಚ್ಛ್ವಾಸ ಆರೋಹಣವು ನಿಶ್ವಾಸ ಬಾಳು ಸಂಗೀತಮಯವು ನಿಜ ಗರಿ ಸರಿ ನಿರಿ ಸರಿ ರಬದನಿ ಸ ನಿರಿ ಸಹ ಮೈನಪ್ಪ ಗರಿ ಗರಿ ಗರಿರಿದ ಪದಮ ಗರಿ ಗರಿ ಗರಿರಿ ಸರಿ ಗರಿ ಗರಿದ ಪದ ಗರಿ ಗರಿ ಗರಿ ನಿ ಧನಿ ಸರಿ ಧನಿ ಸಾ ಮದ ನಿರಿ ಸಾ ಸರಿ ಧನಿ ಸಾ ಸ್ವರ ರಾಗ ಶ್ರುತಿ ಭಾವ ಸಂಗಮವು ಅನಿವರ ಮೈನ ಸ್ವರ ಶಾಲ ಜಗಮಿಗ ರಾಗ ಹಲವಾರು ತಾಳ ನೂರಾರು ಎಲ್ಲ ಬೈಲೋರು ಇಲ್ಲ ಇಲ್ಯಾರು ಪಲ್ಲವಿ ಅನುಪಲ್ಲವಿ ಚರಣ ಬದುಕಿನ ಮೂರು ಹಂತದಂತೆ ಬಾಲ್ಯ ಹದಿಹರೆಯ ಮುಕ್ತಿರುವಂತೆ ಸರಿ ಹರಿ ಸರಿ ಗಮ ಪದ ನಿ ಸರಿ ಗಮ ಪದ ನಿ ಸರಿ ಗಮ ಪದ ನಿ ಸರಿ ಗ ಗಮ ಪದ ನಿ ಸರಿ ಗ ಸರಿ ಗ ಸರಿ ಗ ಸರಿ ಗ ಸರಿ ಗ ರಿ ಗ ಈಗ ಕೇಳಿ ರಾಜೇಶ್ ಅವರ ಸ್ವರದಲ್ಲಿ ಬ್ಲಾಕ್ ಅಂಡ್ ವೈಟ್ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್. ಚಿಗರಿ ನಡಿಗೆ ಒಮ್ಮೊಮ್ಮ ಚುಟಿ ಚುಟಿ ಚೂಟಿ ಹುಡುಗಿ ಚೂಬಿಚ್ಚು ಎಲ್ಲಿ ಕೋದೆ ಚಿಗರಿ ನಡಿಗೆ ಹುಡುಗಿರಂತೇನೆ ಹೂವಿನಷ್ಟು ಬ್ಯೂಟಿ ಯಾವುದು ಇಲ್ಲ ಇವರಿಗೆ ಸಾತಿ ಹುಡುಗಿರಿಗೆ ತಯಾವ ಸೃಷ್ಟಿ ಇಲ್ಲ ಭೂಮಿಲಿ ಚೂಟಿ ಹುಡುಗಿ ಚೂಬಿಚ್ಚು ಎಲ್ಲಿ ಕೊನೆ ಚಿಗರಿ ನಡಿಗೆ ನಿಂಚುಗಳೇ ನಮ್ಮ ಹೆಣ್ಣುಗಳು ಅದಗಳಿದು ಸಿಕ್ಕದಿರು ಬಂದೀರು ನಮ್ಮ ಹೆಣ್ಣುಗಳು ಹೆಣ್ಗಳ ಮನಸ್ಸಿನ ಭಾವನೆ ನಿರ್ಮಲ ಹೆಣ್ಗಳ ನೆರಳಿನ ಸ್ಪರ್ಶವೇ ಕೋಮಲ ನಾರಿಯಿಲ್ಲದೆ ಯಾವ ಸ್ಫೂರ್ತಿ ಇಲ್ಲ ನಮ್ಮ ಭೂಮಿಲಿ ಅವನನ್ನ ಚುಟಿ ಚುಟಿ ಚೂಟಿ ಹುಡುಗಿ ಚೂಬಿಟ್ಟು ಎಲ್ಲಿ ಗೋಡೆ ಚಿಗುರಿ ನಡಿಗೆ ಕೇಳಿ. ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ ಯುಗ ಯುಗಗಳೇ ಸಾಗಲಿ ಚಿತ್ರಗೀತೆ, ಸಂಗೀತ ಸಂಯೋಜನೆ ಹಂಸಲೇಖ.